ಆ ಒಂದು ವಿಷಯದ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಾ. ನಮ್ಮ ಸಂಸ್ಥೆಯಿಂದ ಆ ಅಭಿಪ್ರಾಯಗಳನ್ನೆಲ್ಲ ಕ್ರೋಢೀಕರಿಸಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾದಂಥ ಉತ್ತರಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಮಂಡಿಸಲಿದ್ದೇವೆ. ಈ ಒಂದು 9ನೇ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂತಂದರೆ, ಮೊದಲಿಗೆ ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆಯ ಪರಿಣಿತರಾದಂಥ ಡಾಕ್ಟರ್ ಪಾಟೀಲ್ರವರು ಮುಂದಿನ 7 ದಿನಗಳಲ್ಲಿ ಯಾವ ರೀತಿಯಾದಂಥ ಹವಾಮಾನ ಇರುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನು ಕೊಡಲಿದ್ದಾರೆ. ತದನಂತರದಲ್ಲಿ ಮರ ಆಧಾರಿತ ಕೃಷಿಕರಾದಂಥ ಹುಲಿಕೆರೆ ವಿಶ್ವೇಶ್ವರ ಸಜ್ಜನರು, ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯವರು, ಬೇಲದ ಕೃಷಿ ಬಗ್ಗೆ ಸಂದರ್ಶನದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಒಂದು ವಿಷಯವನ್ನು ತಮ್ಮ ಮುಂದೆ ಮಂಡಿಸಲಿದ್ದೇವೆ. ಅದೇ ರೀತಿ 8ನೇ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರೊಫೆಸರ್ ಆದಂಥ ಶ್ರೀ ಪ್ರಭುದೇವರವರು, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ರು ಅದನ್ನು ಮುಂದುವರೆದ ಮಾಹಿತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ಇದು ಬಹಳ ಮುಖ್ಯವಾಗಿ ಹವಾಮಾನ ಬದಲಾವಣೆ ಮತ್ತು ಮೀನುಗಾರಿಕೆ ಕ್ಷೇತ್ರ ಯಾವ ರೀತಿಯಾದಂಥ ಒಂದು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಅಭಿಪ್ರಾಯಗಳನ್ನು ತಮ್ಮ ಮುಂದೆ ತಿಳಿಸ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು ನಮಗೆ ನೀಡಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೋರ್ಕೊಂತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ಕಾಸಲ್ರಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 16 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 7 ಸೆಂಟಿಮೀಟರ್, ಕಮ್ಮರಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕರಾವಳಿಯ ತೀರದಲ್ಲಿ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ August 21-25 ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ August 20-25 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ August 20-25 ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ August 26 ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಸಜ್ಜನ್ ಸಾಹೇಬ್ರೇ, ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಒಂದು ಏನು ಬೆಲ್ದಣ್ಣಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ನೀವು ತಯಾರು ಮಾಡ್ತಿದ್ದೀರಾ ಬಹಳ ವರ್ಷಗಳಿಂದ, ಒಂದು 25 ವರ್ಷಗಳಿಂದ, ನಿಮಗೆ ಯಾವ ರೀತಿ ಈ ಒಂದು ಆಲೋಚನೆ ಬಂತು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸರ್. 1986 ನಮ್ಮ ಏರಿಯಾದಲ್ಲಿ ಬರ ಬಂದು ಸರ್, 86. ಅವಾಗ ನಮ್ಮ ಊರಿನ ಎಲ್ಲ ತೆಂಗಿನ ತೋಟಗಳು ಸತ್ತೋಗ್ಬಿಟ್ವು. ಸತ್ತೋದು ಅದ್ರಾಗ ನಮ್ಮ ತೋಟನೂ ಬಲಿಪಶು ಆಯಿತು. ಆದರೆ ಹುಣಸೆ ಮರ, ಬೇಲದ ಮರ ಉಳಿದಿದ್ವು ಪಕ್ಕದ ತೋಟದಲ್ಲಿ. ನನ್ನ ಹೊಲದಲ್ಲಿ ಏನು ಬೇಲದ ಮರ ಇದ್ದಿಲ್ಲ, ಪಕ್ಕದ ಹೊಲದಲ್ಲಿ ಇದ್ವು, ಅವು ಉಳಿದಿದ್ವು. ಸತ್ತೋಗಿರೋದು ಬಿಟ್ಟು ಉಳಿಯೋದು ಯಾಕೆ ಮಾಡಬಾರ್ದು ಅಂತ ಒಂದು ಚಿಕ್ಕ ಆಲೋಚನೆ. ಆದರೆ ಅದನ್ನು ಮಾಡಬೇಕಂದ್ರೆ ನನಗೆ ಭೂಮಿ ಇಲ್ಲ ಸರ್. ಅವಾಗ ಏನಾಯಿತು, ಎಷ್ಟೋ ವರ್ಷ ಈ ಕತೆ ಅಕ್ಕಪಕ್ಕದವ್ರಿಗೆ ತೆಂಗು ಬೇಡ, ಅಡಿಕೆ ಬೇಡ, ನಮ್ಮ ಏರಿಯಾಕ್ಕೆ ಬೇಲ ಹಾಕ್ರಪ್ಪ, ಹುಣಸೆ ಹಾಕ್ರಪ್ಪ ಅಂತ ಹೇಳಿದಾಗ ಯಾರೂ ನನ್ನ ಮಾತು ಒಬ್ಬರು ಕೇಳಲಿಲ್ಲ. 2002 ಜರ್ನಿ ಐತಲ್ಲ, 10-15 ವರ್ಷ ಜರ್ನಿಯಾಗೆ ನಾವು ಸ್ವಲ್ಪ ಸುಸ್ಥಿರ ಆದೆ, ಭೂಮಿನೂ ಕೊಂಡ್ಕೊಂಡೆ. ಅದು ಸೌಳು ಭೂಮಿ, ಕರ್ಮ ಭೂಮಿ ಸರ್. ನಮ್ಮ ವ್ಯವಸ್ಥೆ ಒಳಗಡೆ ಸೌಳು ಭೂಮಿ ಬೀಳ್ಭೂಮಿ ಆಗಿ ಬಿಟ್ಟುಬಿಡ್ತಾರೆ ಅಲ್ಲ. ಹೌದು. ಆದರೆ ನಮ್ಮ ಭೂಭಾಗದಲ್ಲಿ ಅದು ಒಂದು ಭಾಗನೇ, ಭೂಮಿನ ತಾಯಿ ಅಂತೀವಿ. ಅದ್ಭುತ, ಅದ್ಭುತ. ಆ ತಾಯಿಯನ್ನು ಅಲ್ಲ, ನಾವು ಕ್ಯಾನ್ಸರ್ ಇದ್ದರೂ ಟ್ರೀಟ್ ಮಾಡ್ತೀವಲ್ಲ ಸರ್, ಯಾಕೆ ಅದನ್ನು ಮಾಡಬಾರ್ದು ಅಂದ್ಕೊಂಡು ಪಕ್ಕದ ಭೂಮಿ ತಗೊಂಡೆ ನಾನು. ಅದ್ರಾಗೆ ಬೇಲ ವಿನ್ಯಾಸ ಮಾಡಿದೆ. ಅದು ಮುಖ್ಯವಾಗಿ ನಿಮ್ಮ ಜಿಲ್ಲೆನೇ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರಿಸರ್ಚ್ ಫಾರೆಸ್ಟ್ ಫಾರಂ ಅಂತ ಇದೆ, ಅಲ್ಲಿ ನನಗೆ ಗಿಡಗಳು ಲಭ್ಯ. ಅದು ಬಂದಾಗ, ಹೋದಾಗ ನನಗೆ ಸ್ವರ್ಗ ಮೂರೇಗೇಣು ಅಂತ ಅನಿಸ್ಬಿಡ್ತು. ಆವಾಗ ಏನು ಮಾಡಿದೆ, ಆ ಗಿಡಗಳು ತಗೊಂಡೋದೆ. ಡಾಕ್ಟರ್ ರಾಜಣ್ಣ ಅಂತ ಇದ್ದರು, ಆ ಗಿಡಗಳು ತಗೊಂಡೋದೆ, ಹಾಕಿದೆ. ಒಬ್ಬರೇ ಆಗೋದಕ್ಕಿಂತ ಕೆಲವಾರು ಜನ ಹಾಕಿದ್ರೆ ಒಳ್ಳೇದಲ್ಲ, ಒಂದು ಸಂಘಟನೆ ಮೂಲಕ ಅಂದ್ಕೊಂಡೆ. ಅದರಲ್ಲಿ ಫೇಲ್ ಆದೆ. ಒಬ್ಬೇ ಒಬ್ಬ ಮಾಸ್ಟರ್ ನಮ್ಮ ಜೊತೆ ಕೈ ಜೋಡಿಸಿದ್ರು. ಗಿಡ ತಗೊಂಡೋಗಿ ಏನು ಹಾಕಿಬಿಟ್ವಿ, ನನಗೆ ಬಡತನ ಫೆನ್ಸಿಂಗ್ ಇದ್ದಿಲ್ಲ. ಅವ್ರ 200 ಗಿಡ ಹಾಕಿದ್ರೆ 200 ಗಿಡ ಸೋತೋಗ್ಬಿಡುವ. ನನ್ನ 100 ಗಿಡದ 30 ಗಿಡ ಉಳಿದ್ವು ಸರ್.